ಬದಕಸೌ ಅರಮನು ಹರೆ ತಂಗಿ ಸುಬರಂಗಿ ಏಮಂತ ಪಟ್ಟಣ ಸಂತೆ ಯಾರ ಮಂಟ ಹಾಕಿ ಹೋಗ್ಬೇಕಂದಿ ಏನಮ್ಮ ಹಿಂದಕರ ಹಿಂದಕರ ಮುಂದಾಕಳ ಗೂಟ ಕಿತ್ಕೊಂಡು ಗುಡ್ಡ ಬಿದ್ದಾವ್ ನಿಮ್ ಹೆಸರೇನ್ರಿ ಅಂತೇನ ಮದುವೆ ನಾನು ಯಾರು ಮತ್ತೆ ನಿನಗೆ ಏನ್ ಗೊತ್ತಾಗ್ಲಿಲ್ಲ ಹಂಗ್ ಗೊತ್ತಾಗದ್ವ ಹೇಳಿ ಗೊತ್ತಾಗದು ಅಲ್ಲ ನಿನಗೇನಂತ ಇದ್ದಾರೆ ನನಗೇನಂತಾರ ನನಗೆ ಹೆಸರು ಆಯ್ತೋ ಇಲ್ಲೋ ಇಲ್ಲೋ ನಿಮಗೆ ಸಂಶಯ ಆಗೈತೆ ಈ ಮಂಟದ ಮ್ಯಾಗ ನಿತ್ತು ಚಿಟ್ಟ ಪುಟಾಣಿ ತಿಂದ ಊಟ ನೋಡುವಂತ ಪಟ್ಟಣದೂತೆ ಪಟ್ಟಣದೂತೆ ಪಟಾಣರ ದೂತೆ ಏನಂತಾರ ಬಿಡವಾ ನಿನಗೆ ಯಾವ ಬಹಳ ನಮ್ಮ ಇದಾವ ಬಹಳ ಚೆನ್ನಾಗೈತಲ್ಲ ನಿನಗೆ ದೂತೆ ದೂತೆ ಅಂತ ಹೇಳಿ ಕರಿತಾ ಇದ್ದಾರ ಹೌದು ನನಗೊಂದ ಸ್ವಲ್ಪ ಸಂಶಯ ಅವು ಏನ್ ಸಂಶಯ ಬರ್ತೈತಿ ನಿನಗೆ ದೂತೆ ದೂತೆ ಅಂತ ಹೇಳಿ ಕರ್ತಾ ಇದ್ದಾರ ಹೌದು ಮಾರಿ ಮೇಲೆ ಮೀಸ ಹಾಕವ ಇಷ್ಟ ಸಂಶಯ ಮ್ಯಾಗಿಂದ ಅಪ್ಪನ ಹೋಗ್ತೈತ್ರಿ ಕೆಳಗ ಅವನ್ ಹೋಗ್ತೈತ್ರಿ ಅಂದ್ರೆ ಎರಡು ಕೂಡ ಮಿಕ್ಸ್ ಇದ್ದಂಗೆ ತಯಾರಾಗಬೇಕು ಪ್ರತಿಯೊಂದೇನು ಕಾಣುವಂತ ಶರೀರ ಐತ್ಲ ಇವೆಲ್ಲ ಕಲಿಸಾಡಿದೊಳಕ ತಯಾರಾಗಿದಾವ ಇರ್ಲಿ ನಿಮಗೇನಾರ ಹೇಳ್ತೀವೋ ಏನಿಲ್ಲೋ ಅಂದ್ರೆ ಏನ ನನಗೇನ್ ಅಂತ ಇದ್ದಾರೆ ಹೌದು ಬೇಕಲ್ರಿ ಹೌದು ಹೌದು ಅಮ್ಮ ಹೇಳ್ತಾರ ಕೇಳ ಹೇಳ ಕೇಳ ತೆರಿದು ದೆವ್ವ ನಮ್ಮ ಹೆಸರ ನನಗೆ ಗೊತ್ತಿಲ್ಲ, ನನಗೆ ಕೂಡಿದಂತ ಸಭೆ ತಿಳಿದಂಗೆ ಹೇಳ್ರವ ಅಮ್ಮ. ಎಲ್ಲಿಗೆ ಬಂದು ವೈಯಾರಿ ವೈಯಾರಿ ಅಂತ ಇದ್ದವ ನಮಗೂ ಅಂತಾರೆ ಅಮ್ಮ. ಏನಂತ ನಿಮ್ಮಂತಾರು ಕುಸ್ತು ತಯಾರಿ ತಯಾರಿ ತಯಾರಿ ಅಂತಾರ. ಅಲ್ಲ ಕೈ ನೋಡಿದ್ರೆ ಶವಿಗೆಳಿದವ ಅಲ್ಲ, ಎಲ್ಲಿ ತೇರಿದ್ದೀವ ನೀನು ಆಯ್ತು ಬಾ ಮುಂದೆ. ಓಹೋ ಅಮ್ಮ, ಎಲ್ಲಿಗೆ ಬಂದು ರಾಧಿಕಾ ರಾಧಿಕಾ ಅನ್ನತ್ತಾರ ನಮ್ಗೂ ಅಂತಾರೆ. ಏನಂತಾರ ನಮ್ಮಂತೂ ಬಂದರು ಶೋಧಕ ಶೋಧಕ ಮ್ಯಾಲೊಂದು ಮುಟ್ಟಿ ಗೋದಾಕ ಗೋದಾಕ ಅಂತಾರ್ರಿ. ಅಲ್ಲ ಬಾಳ ನಮನೆ ಐತಲ್ಲ, ಬಾಳ ನಮನೆ ಇವತ್ತು ಮುಂದೆ ಹೇಳ್ತಾರ ಅಮ್ಮ. ಇದು ಅಲ್ಲದ ಎಲ್ಲಿಗೆ ಬಂದು ಗಿತ್ತಿ ಗಿತ್ತಿ ಗಿತ್ತಿ ಅಂತ ಇದ್ದಾರ ಗಿತ್ತರೆ. ನಿಮ್ ಗಿತ್ತೇಗಳ ಪ್ರಕಾರದವ್ರಿ ಯಾವ್ಯಾವ? ಮೊದಲು ಬಂದ ಮೊದಲಗಿತ್ತೆ, ಹಳವಣಗಿತ್ತೆ, ಬಸವಣಗಿತ್ತೆ, ಪಾತ್ರಗಿತ್ತೆ. ಇದ್ರ ಬಗ್ಗೆ ನೀವ್ ಯಾವ ಗಿತ್ತೇರ? ಅಲ್ಲ ಚೇಷ್ಟೆ ಮಾಡಕತ್ತೆ ಅನ್ನ ಚೇಷ್ಟೆ ಮಾಡೋದಲ್ಲ. ಇದ್ರ ಬಗ್ಗೆ ಯಾವ ಗಿತ್ತೇರ ನೀವು ಅಮ್ಮ? ನಾನು ಹಂತ ಎಂತ ಗಿತ್ತಿಯಲ್ಲ, ಹಾಲು ಮೊಸರು ಮಾರುವಂತ ಗೌಳಿ ಗಿತ್ತಿದ್ದೇನೆ. ಹಾಲು ಮೊಸರು ಮಾರುವಂತ ಗೌಳಿ ಗಿತ್ತಿದ್ರೆ ಏನೇಳ್ತಂದ್ರಿ ಅಮ್ಮ? ಈಗ ಹೌದು ಅಮ್ಮ ಹೇಳ್ತಾನೆ ಕೇಳ ಹೇಳಲ್ಲ. ದೂತ ತಂದೆ ಹಾಲು ಮೊಸರ, ಯವ್ವ ತಂದೆ ಹಾಲು ಮೊಸರ, ತಂದೆ ನ ಹಾಲು ಮೊಸರ, ಯವ್ವ ತಂದೆ ನ ಹಾಲು ಮೊಸರ, ಹಾಲು ಮೊಸರ ಇಲ್ಲ ಕಸರ, ಬೆಳಕದ ಕತ್ಲ ತುರ್ಕೋದ್ರಿ ಏನಾವು ಚಟ್ವಿ ಇರ್ತವ ಚೇಷ್ಟ ಮಾಡಕತ್ತೇನವ ಏನ್ ಮಾಡಿದ್ರವ ನೋಡವ್ವ. ನೀ ವ್ಯಾಪಾರ ಮಾಡ್ಸಾಕ್ಬೇಕ, ವ್ಯಾಪಾರ ಮಾಡ್ಸಾಕ್ಬೇಕ್ರಿ. ಹೌದು ನೀವೇನು ನಿತ್ತ ಮಾಡವ್ರು ಏನ್ ಬಾಂಡೆ ಇಳಿಸ್ ಮಾಡಾರ? ಹಾಗೇನಲ್ಲ, ನೀ ವ್ಯಾಪಾರ ಮಾಡಿಸ್ತಾನ ಅಂದ್ರೆ ತೆಳಗಿಳಿಸ್ತಾನೋ ಇಲ್ದ್ರ ಕೇಳ ಸುರುವ. ಏಯ್ ಏನಾವು ಚೇಟ್ವಿ, ದವಳಕ್ಕೆ ವ್ಯಾಪಾರ ವ್ಯಾಪಾರ ಅಲ್ಲ. ಸ್ವಲ್ಪ ಬಾಂಡೆ ಹಿಡಿ ಅಂತಾರೆ. ಹೌದಂದ್ರ ಬಾಂಡೆ ಬಾಳ ಒದ್ದಿ ಇದ್ದಾವ, ಯಾಕಂದ್ರ ತಲಿ ಮೇಲೆ ಅದ. ಒಂದ್ ಸ್ವಲ್ಪ ನೀನು ನನಗ ಆಸರ ಆಗ್ಬೇಕು. ಆಸರ? ಹೌದ್ ನಿನಗ ನಾ. ಹೌದು ಯಾವಾಗ? ಏ ಆಗ ಈಗಲ್ಲ, ಇಲ್ಲೇ. ಹೌದು ಮಂದ್ಯಾಗ ಹುಚ್ಚಿಟ್ವಿ. ಯವ್ವ ಏನಂತಿ ನೀನು? ಅಮ್ಮ ಹಾಗೆಲ್ಲ ಚೇಷ್ಟೆ ಮಾಡ ಚಲೋ ಅಲ್ಲ, ಬಾಂಡೆ ಬಾಳ ಒಜ್ಜೆ ಇದ್ದಾವ, ಒಂದ್ ಸ್ವಲ್ಪ ಇಳ್ಸಕ್ ಇಡಬೇಕೈತ. ತಗೋರಿ ಬೇರೆ ತಗೋರಿ. ಅಮ್ಮ ಗಡಿಗೆ ಬುಡ ಹೊಡಿತಿದ್ದಲ್ಲ, ಇನ್ನೂ ಹೊಡೆದಿಲ್ಲ. ಏನ ಹುಚ್ಚಿಟ್ವಿ ಅಲ್ಲ ಚೇಷ್ಟೆ ಮಾಡಕತ್ತೇನ? ಇಲ್ಲ ಹೊಡೆದಲ್ಲ ಗಟ್ಟಿ ಐತೇಳ್ರಿ. ನೋಡುವ ಗಡಿಗೆ ಅಂದ್ರ ಒಂದು ಘಟ ಘಟ ಘಟ ಅಂದ್ರ ಒಂದು ಶರೀರ ಶರೀರ ಎಂದಿಲ್ಲ. ಒಂದು ದಿವಸ ಮನೆ ಪಾಲಾಗಿ ಹೋಗುವಾಗ ಹೋಗುವಾಗ ಯಾಕ ಚಿಂತೆ ಮಾಡುದಾರ? ಹೌದು ಹಾಲು ಮೊಸರು ಏನ್ ಮಾಡ್ಕೊಂಬಂದ್ರೆ ಏನ್ ಹೇಳಕ್ ನೀನ? ಹೌದು ಅವ್ರಿಗೆ ಬರೋಬ್ಬರಿ ಕೊಡಕ್ ಬೇಕಲ್ಲ, ಕೊಡಕ್ ಬೇಕು. ಆದ ಕಾರಣ ವ್ಯಾಪಾರ ಮಾಡ್ಸಕ್ಬೇಕ. ಮಾಡಕ್ಬೇಕು. ಹೌದು ಇರ್ಲಿ, ನಮಗೊಂದ ಪದ್ಧತಿ ಐತೇವ. ಅದ ಹೆಂಗ? ರೊಕ್ಕ ಕಡಿಮೆ ಹೋಗ್ಬೇಕು, ಮಾಲ್ ಹೆಚ್ಚು ಬರ್ಬೇಕ್ರಿ. ಬರ್ಬೇಕು ಅಂತಂದ್ ಏನ್ ತಂದಿರೇನ? ಹಂಗಂದ್ರ ಯವ ಗೊತ್ತಾಗ್ಲಿಲ್ಲ ಇಲ್ವಾ? ಯವ ಮಜ್ಜಿಗೆ ಮಜ್ಜಿಗೆ ಅಂದ್ರ ಮಾಸ್ಲಿ ಕೊಡಕ್ ಬೇಕಂತ. ಹೌದ್ ಹೌದ್ ಹೌದ್ ಹೌದ್ ನೋಡುವ ಮಾಸ್ಲಿ ಕೊಡಕ್ ಅದನ್ ಮಾವಿನ ಅನ್ನ ಕಾರಿ ಅನ್ನ ಬೋರಿ ಅನ್ನ ಹುಚ್ಚಿಟ್ವಿ.

ಏನು ಬಜಾನ್ ಬಡಿದೋ ನನ್ನ ಕಷ್ಟಾರ ಬಸಕ್ನ ಬಜಾಗ್ ತರು ಬಿಟ್ನೆ. ಏನೇ ಮುಂದಿಟ್ಟಂತದೇನು ಇದ ಅಪ್ಪ? ಇದ ಸರಿಯಾದ ಬಟ್ಟೆ ನೋಡ. ಏನೇ ಅದನ್ನಾದ್ರೂ ನೀಲ್ ಹಾಕಿಟ್ಟದೆ. ಊರು ಗೌಡ ಕುಲ್ಕರ್ನಿ ಪಂಚರಾಮ್ ಮಾಡಿ ಇಲ್ಲಿ ಕಾವಲ ಕುಂಚಾರ ನಾನು. ಹಾಗೇನು ತೋರೋದು ನೋಡು. ಮತ್ತೆ ಹಂಗ ತೋರೋ ಐತಪ್ಪ? ಏನೇ ಸುತ್ತಮುತ್ತಿನ ಪಾತ್ರಿಗಳ ಹತ್ರ ಇವ ನೀನು ಮುರುಕುದ್ದೆ ಅಪ್ಪ? ಏನೇ ಅದನ್ನಾದ್ರೂ ನೀಲ್ ಹಾಕಿಟ್ಟದೆ. ಇದನ್ನಾದ್ರೂ ಇಲ್ಲಿ ಹಾಕಿಟ್ಟಿದೆ. ಇನ್ನ ಕಾಜಿ ಪಜ್ಜಿ ಮುಟ್ಟಿಲ್ಲ, ನೀರು ಮುಖ್ಯತೆ ಇಟ್ಟಿದ. ಏನೇ ಹಾಗೇನು ತೋರದ ನೋಡು. ಮತ್ತೆ ಹಂಗ ತೋರೋ ಐತಪ್ಪ? ಏನೇ ಹಾಲು ಮೊಸರು ಬೆಣ್ಣೆ ಮಜ್ಜಿಗಿದ್ದಂತೆ ತೋರ್ತದ. ಅವ್ವ ಅಂತಾನ? ಇದೇನು ಬೆಕ್ಕಿನ ಓಚಿಗೀಚಿಗೆ ಹುಟ್ಟೈತೇನಂತಾನ? ಏನೇ ಬೆಕ್ಕಿನ ಕಾಕ ಅಂದ್ರು ಚಿಂತಿಲ್ಲ, ಏನೇ ಸ್ವಲ್ಪ ಕೊಡು ಅಂತ ಕೇಗು. ಏ ತಮ್ಮ, ಇದಕ್ಕೊಂದು ದುಡ್ಡು ಬೀಳ್ತೈತೆ, ಹಂಗ ಕೊಡಕ್ ಬರುದಿಲ್ಲ. ದುಡ್ಡು ಕೊಡಂಗ್ ಕಾಣ್ತೇನು ಎಲ್ಲ ಇಗೋಳಂಗ್ ಊರೆಲ್ಲ ಎತ್ತಿ ಬಿಡ್ಯಾರಂಗ್ ಕಾಣ್ತೀಯ. ಏನೇ ಸುಮ್ನೆ ಕುಟ್ಟು ಅಥವಾ ಎಲ್ಲೋ? ಏ ಅಪ್ಪ ನಾ ಕುಡಿದಲ್ ನೋಡ. ಏನೇ ನಾನು ಬಿಡುದಲ್ ನೋಡು. ಒಳ್ಳೆ ಏನ್ ಮಾಡವ? ಏನೇ ಮಾಡೋದು ಮಾಡಿದ್ದೇನು ನೋಡು. ಅವ್ವ ಹಾಲು ಹರಗಾಕೈತಿ, ಬೆಣ್ಣೆ ಬುಕ್ಕಾಕೈತಿ, ಆ ನನ್ನ ಸಮುಚಿ ಬಂದ್ರೆ ಇನ್ನೇನ್ ಹಳ್ಳಿ ಅಂತಾನ. ಅಮ್ಮ ಏನ್ ಮಾಡ್ಲಿಕ್ಕತ್ತೀಯಾ? ಯವ ಇಲ್ಲೇ ಅದನ್ನಲ್ಲ ಅಮ್ಮ ಕೇಳ. ಹೇಳ. ಚಲ್ಲಿದ ನಾರಿದ ನಾರ ನಲ್ಲ ನಾ ತೋರಾ ಚಲ್ಲಿದ ನಾರ ಚಲ್ಲಿದ ನಾರ ಉಳಸಿದ ನಾರ ನಲ್ಲ ನಾ ತೋರಾ ಚಲ್ಲಿದ ನಾರ ದುಡ್ಡು ಬೀಳ್ತೈತೆ. ಹೌದು ದುಡ್ಡು ಕೊಡೋಣ ಹಂಗ ಕಾಣ್ಯನಂದ ಅವ್ರು ಕೇಳ್ತಾರ. ಹೌದು ಇಲ್ಲ ಇವಳಂಗ ಊರೆಲ್ಲ ಹೆಚ್ಚು ಬಿಡೋಂಗ್ ಕಾಣದೆ ಅನ್ಯ. ಈ ನಮ್ನಿ ಮಾಡಿ ಹೋಗ್ಬಿಟ್ಟಿದ ನೋಡ. ಹೌದೇನ? ಹೌದು. ನಮ್ಮ ಹಾಲ ಮೊಸರು ಯಾಕೆ ಕೇಳಿ ಮಾಡ್ರು? ಕೇಳೋಣಲ್ಲ. ಕೇಳೋಣ. ಎಷ್ಟಾಗ ಬಂದ್ರೆ ಬಂದವ. ಹೌದು. ನನ್ನ ಮಂದಿರ ಹೇಳುದು ಕಾರಣ ಏನು? ಏ ತಮ್ಮ ನೀ ಹಚ್ಚಿದ ಬೆಂಕಿ ಬಾರೋ ನನ್ನ ಕಾಸ್ತಾರ. ಏನೇ ನಾನು ಹಚ್ಚಿದ ಬೆಂಕಿ ಇದ್ರು ಕೂಡ ಸತಾ ನಾನೇ ತಿರ್ಸ್ಕೊತಾನ. ಹೌದಲ್ಲ ಅಂತ ಕೇಳು. ಒಳ್ಳೆ ತಿರ್ಸ್ಕೊಳಂತವನಾಗ ಮಥನ ಪುರಾ ನಮ್ಗೇನು ಗುರ್ತಾಗಿಲ್ಲ, ಅಗ್ದಿ ಚಂದವಾಗಿ ಹೊಡೆದಂತ. ಏನೇ ದೂತೆ, ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಬಂದು ಎಷ್ಟೋ ಸಾರಿ ತುಡು ತುಡಲೇ ಹಾಲು ಮೊಸರನ್ನು ಮಾರ್ಕೊಂಡು ಹೋಗಿದ್ದೀರಿ, ವ್ಯಾಪಾರ ಮಾಡ್ಕೊಂಡು ಹೋಗಿದ್ದೇವೆ. ಹೌದು. ಇರ್ಲೆ ದೂತೆ, ಇದು ಅಲ್ಲದ. ಹಾ, ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಹಾಲು ಮೊಸರು ಮಾರಬೇಕಾದ್ರೆ ದೂತೆ ನೀವು ಯಾರನ್ನ ಕೇಳಿ ಹಾಲು ಮೊಸರು ಮಾರ್ತಿದ್ದೀರಿ? ಈಗ ಯಾರನ್ನ ಕೇಳಿ ಮಾಡ್ತಿರ್ತ ಕೇಳ್ತೀಯಪ್ಪ? ಹೌದು. ಈಗ ಸದ್ಯ ಆಕಾಶವಾಣಿ ಕೇಂದ್ರದವ್ರು ಎಲ್ಲಾರು ಸಾಹೇಬ್ರೆ ಹೆಸರು ಹೇಳಿ ಮಾಡಿದೆವು ನೋಡೋಣ. ಅದಕ್ಕ ಅವ್ರ ಪ್ರಾಮಾಣಿಕಿಂದ ಮಾಡಿದೆವು ನೋಡೋಣ. ದೂತೆ, ಇದು ಅಲ್ಲದ. ಹಾ ಹೇಳ್ರ. ಈಗ ನಾನು ಇವರನ್ನು ನನ್ನ ಮಂದಿರಕ್ಕೆ ಜಗ್ಗಿ ಒಯ್ದು ಸುಂಕ ಕುಡಿಸೋ ದೂತೆ ಬಿಡುದಿಲ್ಲ. ಥಳ ಬಿಡುದಿಲ್ಲ. ಹೌದು. ಏನಂತಾರ ಅವ್ರಂತ ಇದ್ದರು? ನಮ್ಮ ಗೋಕಿಲ್ ನಗರದಲ್ಲಿ